ನೀರಿನಲ್ಲಿ ಮುಳುಗ್ತಾ ಜೀವ ಉಳಿಸಿಕೊಳ್ಳೋಕೆ ಒದ್ದಾಡುತ್ತಿರುವವನ ಬಗ್ಗೆ ಸುಂದರವಾದ ಕವಿತೆ ಬರೆದಂಗಿದೆ. ಅಲ್ಲ ಮೇಡಮ್, ಜೀವನದಲ್ಲಿ ಶಿಸ್ತು, ಗುರಿ, ಮುಂದಾಲೋಚನೆ, ಊಹಿಸಿ ಮುನ್ನಡೆಯೋ ಸಾಮರ್ಥ್ಯ ಇವೆಲ್ಲವನ್ನು ಕಲಿದೆ ಸುಮ್ಮನೆ ದೂರ ಹೇಳೋದು ಸರಿನಾ ಹೇಳಿ? ಇದನ್ನೆಲ್ಲ ಕಲಿಸ್ಬೇಕಾದವರು ಯಾರ್ ಸರ್? ಈ ಹೊಣೆಗಾರಿಕೆ ಯಾರ ಮೇಲಿದೆ? ಇನ್ನುವರೆಗೂ ಅದನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದೀರಾ ಅಥವಾ ನಿಭಾಯಿಸುತ್ತಿದ್ದೀವಿ ಅಂತ ನಮ್ಮ ಆತ್ಮ ಸಾಕ್ಷಿ ಅಂತರಾಳವನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಲ್ವಾ? ನಿಮ್ಮನ್ನ ಮಾತಾಡೋಕ್ ಬಿಟ್ರೆ ದೊಡ್ಡ ಕ್ರಾಂತಿನೇ ಮಾಡೋ ತರ ಕಾಣ್ತೀರಪ್ಪ. ನಿಮ್ಮಂತವರಿಂದಾನೇ ಕಣ್ರಿ ಈ ಸಮಾಜದ ನೆಮ್ಮದಿಗೆ ತೊಂದರೆ ಬರೋದು. ಕ್ರಾಂತಿ ಆಗೋಕೆ ಇಷ್ಟು ದಿವಸ ಬೇಕಾಗಿತ್ತ ಸರ್? ನಮ್ಮ ರೈತರನ್ನ ಜಾತಿ, ಧರ್ಮ, ವರ್ಗ, ರಾಜಕಾರಣದ ಹೆಸರಲ್ಲಿ ಪಟ್ಟಭದ್ರ ಶಕ್ತಿಗಳು ಒಡೆದು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಬಿಸಾಕಿಲ್ವಾ? ಯಾವುದಕ್ಕೆ ಯಾವುದನ್ನೋ ಹೇಳ್ತೀರಪ್ಪ ನೀವು. ಅವರವರು ಒಗ್ಗಟ್ಟಾಗಿಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಕುಣಿಯೋಕ್ ಬರ್ಲಿಲ್ಲ ಅಂತ ನೆಲ ಒಂದ್ ದೂರದಂಗ ಆಯ್ತು ನೋಡ್ರಿ. ಈ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರೂರಿರುವ ಸ್ವಾರ್ಥ, ತಾರತಮ್ಯ, ಅಧಿಕಾರದ ದುರ್ಮೋಹ ಇಂತಹ ವಿಘಟನೆಗಳಿಗೆ ಕಾರಣವಾಗಿದೆ. ತಮ್ಮ ಜಾತಿಯ ಅಯೋಗ್ಯನ ತಪ್ಪನ್ನ ಸಮರ್ಥಿಸಿಕೊಳ್ಳಕ್ಕೆ ಜಾತಿಯ ಜನ ಹೋರಾಟಕ್ಕಿಳಿತಾರೆ ಅಂದ್ರೆ ಏನ್ ಹೇಳೋದು? ಇದನ್ನೆಲ್ಲ ಬಲ್ಲವರು ಜಾಣಮೌನ ವಹಿಸಿ ಬೇಡದ ಸಂಗತಿಗಳತ್ತ ಜನರನ್ನ ಕೊಂಡೊಯ್ತಾ ಇದ್ದಾರೆ. ಅಲ್ರಿ ಮೇಡಮ್, ಇವತ್ತು ಯಾರು ಸುಖವಾಗಿದ್ದಾರೆ ಹೇಳ್ರಿ? ರೈತರಷ್ಟೇ ಅಲ್ಲ, ಕಾರ್ಮಿಕರದ್ದು, ನೌಕರರದ್ದು ಕೂಡ ಕಷ್ಟದ ಬದುಕು ಅಂತ ಒಪ್ಕೊಳ್ತೀರಾ? ಕಾರ್ಮಿಕರಾದ್ರೂ ಯಾರು? ನಮ್ಮ ಒಡ ಹುಟ್ಟಿದವರು ತಾನೆ ಸರ್, ಅವರು ಸುಖವಾಗಿದ್ದಾರೆ ಅಂತ ನಾವೆಲ್ಲ ಹೇಳಿದ್ವಿ ಅಂದೆ. ಆದ್ರೆ ನಮ್ಮಂತವರ ಸಮಾಧಿಯ ಮೇಲೆ ಮಹಲುಗಳನ್ನು ಕಟ್ಟಿಕೊಂಡು ಮೆರಿತಿರೋರು ಕೂಡ ಇದ್ದಾರಲ್ಲ. ನಾವಾದ್ರೂ ನೆಮ್ಮದಿಯಾಗಿ ಇದ್ದೀವೇನ್ರಿ ಮೇಡಮ್? ಒತ್ತಡ ಒತ್ತಡ, ಇಷ್ಟು ಗುರಿ ಇದೆ, ನೀವು ಮುಗಿಸ್ಲೇಬೇಕು ಅನ್ನೋ ಕಟ್ಟಾಗ್ನಿ ಓ ರೋಸಿ ಹೋಗಿದೆ. ಹೌದು, ನಿಮ್ಮ ಮಾತಿಗೆ ನನ್ನ ಸಹಮತವಿದೆ. ಆದ್ರೆ ಈ ಕಷ್ಟಕ್ಕೆ ನಮಗೆ ಇಷ್ಟು ಪಗಾರ ಅಂತ ಆದ್ರೂ ಕೂಡ ಸಿಗುತ್ತೆ. ಆದ್ರೆ ರೈತರು ಬೆಳೆ ಬೆಳೆಯೋಕೆ ಅಂತ ಹಾಕಿದ ಮೂಲ ಬಂಡವಾಳ ವಾಪಸ್ ಬರೋದು ಕೂಡ ಗ್ಯಾರಂಟಿ ಇಲ್ಲ. ಅಷ್ಟೇ ಯಾಕೆ, ಅವ್ರು ಪಡೋ ಶ್ರಮಕ್ಕೆ ಮೂರ್ ಕಾಸಿನ ಕಿಮ್ಮತ್ತು ಇಲ್ಲ ಶಿವಣ್ಣ. ಆದ್ರೂ ಅವ್ರದ್ದು ಸ್ವತಂತ್ರವಾದ ಜೀವನ ಕಣ್ರಿ. ಬಿಡಿ ಸರ್ ಹೋಗ್ಲಿ, ಬೆನ್ನೊತ್ತಿದ ಬೇತಾಳಗಳು ಇಳಿಸೋಕಾಗಲ್ವಲ್ಲ, ಮೂಗಿರೋ ತನಕ ನಗಡಿ ತಪ್ಪಿದ್ದಲ್ಲ. ಆದ್ರೂ ನಮ್ಮ ಪರಿಶ್ರಮ, ವಿದ್ಯೆಗೆ ಸ್ವಲ್ಪನಾದ್ರೂ ಗೌರವ ಬೆಲೆ ಬೇಡವ ಅಂತ ಅನಿಸುತ್ತದೆ. ನಮ್ದೇ ಈ ತರ ನಾಯಿಪಾಡು. ಇನ್ನ ಅನಾಥ ಪ್ರಜ್ಞೆಗಳಿಂದ ಬದುಕ್ತಾ ಇರೋ ರೈತರ ಪರಿಸ್ಥಿತಿ ಏನಾಗಿರ್ಬೇಕು ಹೇಳಿ? ನಾಳೆ ಎಷ್ಟು ಆದಾಯ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾವುದನ್ನೋ ತಗೊಳ್ಳೋಕ್ಕೂ ನೂರು ಸಾರಿ ಯೋಚನೆ ಮಾಡಬೇಕಾಗಿರಂತ ಪರಿಸ್ಥಿತಿ. ಕೆಲವೇ ಜನ ಬುದ್ಧಿವಂತರಿಗಾಗಿ ಲಕ್ಷಾಂತರ ಜನ ದಡ್ಡರು ದುಡಿಯೋ ತರದ ಕತೆ ಇದು. ಪ್ರಜಾಪ್ರಭುತ್ವದ ಅರ್ಥನಾದ್ರೂ ಏನು ಗೌರಿ ಮೇಡಮ್? ಸರ್, ನಾವೆಲ್ಲಿ ಎಸಿ ರೂಮಲ್ಲಿ ಕುತ್ಕೊಂಡು ಇಷ್ಟು ನೋವು ಮಾಡ್ಕೊಳ್ತೀವಿ, ಇನ್ನು ಉರಿಯೋ ಬಿಸಿಲು ಸುರಿಯೋ ಮಳೆಯಲ್ಲಿ ಯಾವುದೇ ಸಣ್ಣ ಭರವಸೆಯೂ ಇಲ್ಲದೆ ಶ್ರಮ ಪಡ್ತಾರಲ್ಲ ರೈತರು, ಅವರ ಮನಸ್ಥಿತಿ ಏನಾಗಿರ್ಬೇಡ ಯೋಚನೆ ಮಾಡಿ. ಎಲ್ಲರೂ ಕೂಡ ಒಂದೇ ದೋಣಿ ಪ್ರಯಾಣಿಕರು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು. ಒಂದು ಕಾಲಕ್ಕೆ ಇಡೀ ಭಾರತ ಬರೀ ಹಳ್ಳಿಗಳಿಂದ ಕೂಡಿದ ದೇಶ ಆಗಿತ್ತು ಅಲ್ವಾ? ಹೌದು ಮೇಡಮ್, ಹಾಗೆ ನೋಡಿದ್ರೆ ಈ ದೇಶದ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿವಸ ಹಳ್ಳಿಯಿಂದ ಬಂದವರೇ ಆಗಿದ್ದಾರೆ. ಎಲ್ಲರ ಮೂಲ ಬೇರುಗಳು ಕೂಡ ಹಳ್ಳಿಗಳಲ್ಲೇ ಇವೆ. ಈ ಬೇರುಗಳನ್ನ ಕತ್ತರಿಸಿಕೊಂಡು ತುಂಬಾ ದೂರ ಬಂದ್ಬಿಟ್ಟಿದ್ದೇವೆ. ತಂದೆ ತಾಯಿನೇ ಗೊತ್ತಿಲ್ಲ ಅಂದ್ರೆ ಇನ್ನು ಮುತ್ತಾತ ಮುತ್ತಜ್ಜಿ ಎಲ್ಲಿ ಗೊತ್ತಿರೋಕ್ ಸಾಧ್ಯ? ಇಷ್ಟು ಮಾಡಿ ನಾವು ಅನಾಥರಾದೆವೋ, ಹಳ್ಳಿಗಳನ್ನು ಅನಾಥವಾಗಿ ಮಾಡಿದೆವೋ ಒಂದು ಗೊತ್ತಾಗಿಲ್ಲ. ನೀವಾದ್ರೂ ಈ ಸಂಬಂಧಗಳನ್ನ ಜೋಪಾನವಾಗಿಡೋ ಪ್ರಯತ್ನವಾದ್ರೂ ಮಾಡ್ತಾ ಇದ್ದೀರಾ. ನಾವಂತೂ ಆ ಕಡೆ ತಲೆ ಹಾಕಿ ಮಲಗೋದೇ ಬಿಟ್ಬಿಟ್ಟಿದೀವಿ. ಅಲ್ಲಿನ ಋಣ ಯಾವತ್ತು ನಮ್ಮ ಮೇಲೆ ಇರುತ್ತಲ್ಲ ಮೇಡಮ್. ಮೂರೊತ್ತು ಹೊಟ್ಟೆ, ಬಟ್ಟೆ, ಮೋಟಾರು, ಕರೆಂಟು, ಬೇಸಾಯ, ಗೊಬ್ಬರ, ಸಾಲ, ಬಡ್ಡಿ ಅಂತ ಯೋಚನೆ ಮಾಡೋ ಎತ್ತು ಹೊತ್ತವರು, ಒಡ ಹುಟ್ಟಿದವರು. ಜೊತೆಗೆ ನಾಲ್ಕು ಒಳ್ಳೆ ಮಾತಾಡಿದ್ರೆ ಅವರ ಜೀವ ಕೂಡ ಒಂದಷ್ಟು ಹಗ್ಗರವಾಗುತ್ತೆ ಅಲ್ವಾ? ನೀವೇನು ಗೌರಿ ಮೇಡಮ್, ಹೋದ ತಿಂಗಳು ಅಂದ್ರೆ ಅದೇ ಡಿಸೆಂಬರ್ 23ನೇ ತಾರೀಕು ಹಠ ಹಿಡಿದು ರಜಾ ತಗೊಂಡು ಹಳ್ಳಿಗೆ ಹೋಗಿದ್ರಲ್ಲ, ನಿಮಗೇನು ಅಂತ ಪ್ರಮುಖವಾದ ಕೆಲಸ ಇತ್ತು? ಸರ್, ಅದು ನನಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಪ್ರಮುಖವಾದ ದಿವಸ ಮತ್ತು ಕೆಲಸ ಆಗಿರ್ಬೇಕಾಗಿತ್ತು. ಏನ್ ಮಾಡೋದು, ನಮ್ಮ ಪ್ರಜ್ಞೆಗೆ ಇವೆಲ್ಲ ಕಾಣೋದು ಇಲ್ಲ, ಕಾಡೋದು ಇಲ್ವಲ್ಲ. ಅಂತ ವಿಶೇಷ ಏನ್ ಮೇಡಮ್, ನೆನ್ಪಿಟ್ಕೊಳ್ಳಕ್ಕೆ ಅವತ್ತೇನು ಪ್ರೇಮಿಗಳ ದಿನಾನೂ ಅಲ್ಲ, ಸ್ನೇಹಿತರ ದಿನಾನೂ ಅಲ್ಲ, ಪ್ರಾಣಿ ಪಕ್ಷಿ ದಿನಾನೂ ಅಲ್ಲ, ಹೊಸ ವರ್ಷ ಮೊದ್ಲೇ ಅಲ್ಲ. ಇದು ಎಂತ ವ್ಯಂಗ್ಯ ಅಲ್ಲ, ವೈವಾಹಿಕ ಸಂಬಂಧಗಳನ್ನ ಪೂಜ್ಯವಾಗಿ ಕಾಣೋ ನೆಲದ ನಮ್ಮದಲ್ಲದ ಪ್ರೇಮಿಗಳ ದಿನ ಆಚರಣೆ ಮಾಡ್ತೇವಿ, ಪರದೇಶಿಗರ ಹೊಸ ವರ್ಷವನ್ನ ನಮ್ಮದು ಅಂತ ಒಪ್ಪಿಕೊಂಡಿದ್ದೀವಿ. ಅದು ಕೂಡ ಒಪ್ಪೋ ಮಾತೆ ಬಿಡಿ, ಕುಳಿತುಕೊಂಡಿದ್ದಕ್ಕೂ ಒಂದು ದಿವಸ, ನಿಂತ್ಕೊಂಡಿದ್ದಕ್ಕೂ ಒಂದು ದಿವಸ, ಅಗತ್ಯ ಇರಲಿ ಬಿಡ್ಲಿ, ಪ್ರತಿ ದಿವಸ ಕೂಡ ಏನಾದ್ರೂ ಒಂದನ್ನ ಸಾರಾಸಾರ ವಿವೇಚನೆ ಇಲ್ಲದೆ ಆಚರಣೆ ಮಾಡುವಂತಹ ಯಾಂತ್ರಿಕ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಇದರ ಹಿಂದಿರುವ ಮಾರುಕಟ್ಟೆ ತಂತ್ರ ಅಂದ್ರೆ ಮಾರ್ಕೆಟಿಂಗ್ ಟೆಕ್ನಾಲಜಿ ಅಂತಾರಲ್ರಿ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಪಿಜ್ಜಾ, ಬರ್ಗರ್, ಬ್ರೆಡ್, ಬನ್ನಿನ ದಿನಗಳೆಲ್ಲ ನಮ್ಮ ನೆನಪಿನಲ್ಲಿರ್ತವೆ. ಆದ್ರೆ ನಮ್ಮ ದಿನನಿತ್ಯದ ಅಗತ್ಯಗಳನ್ನು ನಿಷ್ಠೆಯಿಂದ ಪೂರೈಸುವ ರೈತರ ದಿವಸದ ನೆನಪು ಯಾರಿಗೂ ಬರದೇ ಇಲ್ಲ. ಓ ಸಾರಿ ಮೇಡಮ್, ಸಾರಿ. ನೀವು ತುಂಬಾ ಭಾವನಾತ್ಮಕವಾಗಿ ಮಾತಾಡಿ ನಮ್ಮಲ್ಲಿನ ಅಪರಾಧ ಪ್ರಜ್ಞೆಯನ್ನು ಹೆಚ್ಚು ಮಾಡ್ತಾ ಇದ್ದೀರ. ರೈತರ ಅನಾಧಾರಣೆ ಮಾಡಿ ನಾವು ದೊಡ್ಡ ತಪ್ಪು ಮಾಡಿದೀವಿ. ಇನ್ನು ದೊಡ್ಡ ದುರಂತ ಅಂದ್ರೆ ನಮ್ಮ ಮುಕ್ಕಾಲು ಮೂರು ಪಾಲು ರೈತರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ತುಂಬಾ ಕ್ಯಾಲೆಂಡರ್ಗಳಲ್ಲಿ ಈ ದಿವಸ ನಮೂದು ಕೂಡ ಆಗಿಲ್ಲ. ಯಾವ್ಯಾವ್ದು ಕೆಲಸಕ್ಕೆ ಬಾರದ ವಿಷಯಗಳಿಗೆಲ್ಲ ರಜಾ ಇದೆ, ರೈತರ ದಿವಸಕ್ಕೊಂದು ರಜಾ ಕೊಡಬಹುದಾಗಿತ್ತಪ್ಪ. ಇಲ್ಲ ಸರ್, ಖಂಡಿತ ಈ ದಿವಸ ಯಾವ ಕಾರಣಕ್ಕೂ ರಜೆ ಬೇಕಿಲ್ಲ. ರೈತರಿಗೆ ಯಾವತ್ ರಜೆ ಇದೆ ಹೇಳಿ. ಸೂರ್ಯ ಯಾವ ರೀತಿಯಲ್ಲಿ ಪ್ರತಿನಿತ್ಯ ತಪ್ಪದೆ ತನ್ನ ಜವಾಬ್ದಾರಿ ನಿರ್ವಹಿಸ್ತಾನೋ ಅದೇ ರೀತಿಯಾಗಿ ಕಾಯಕ ರೈತರು ಮಾಡ್ತಾ ಇದ್ದಾರೆ ಅಲ್ವಾ? ಇದು ಸತ್ಯ ಸತ್ಯ ಮೇಡಮ್. ಜಪಾನ್ ದೇಶದಲ್ಲಿ ಯಾರಾದ್ರೂ ಪ್ರಸಿದ್ಧ ವ್ಯಕ್ತಿಗಳು ತೀರಿಕೊಂಡು ಹೋದ ದಿವಸ ಅವರ ಹೆಸರಲ್ಲಿ ಅವತ್ತು ಒಂದೆರಡು ಗಂಟೆ ಹೆಚ್ಚಾಗಿ ಕೆಲಸ ಮಾಡ್ತಾರಂತೆ. ನಮ್ಮ ದೇಶದಲ್ಲೂ ಕೂಡ ಇದು ಜಾರಿಗೆ ಬಂದ್ರೆ ದೇಶನಾದ್ರೂ ಅಭಿವೃದ್ಧಿ ಆಗುತ್ತೆ. ಕೊನೆ ಪಕ್ಷ ರೈತರ ಹೆಸರಿನಲ್ಲಾದ್ರೂ ಒಂದು ದಿವಸ ನಾವು ಹೆಚ್ಚು ಕೆಲಸ ಮಾಡೋದು ಅವರಿಗೆ ಸಲ್ಲಿಸೋ ಗೌರವ ಆಗ್ಬೇಕು. ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ರಜಾ ಮಾಡಿ ಮಾಡಿ ಕೊನೆಗೆ ಒಂದ್ ದಿವಸ ಇಡೀ ದೇಶನ ಅಭಿವೃದ್ಧಿಗೆ ಸಂಪೂರ್ಣವಾಗಿ ರಜಾ ಕೊಡಬೇಕಾದ ಸಂದರ್ಭ ಬಂದ್ರೂ ಬರಬಹುದು. December 23 ಕಿಸಾನ್ ದಿವಸ ಅಂತ ಘೋಷಣೆ ಮಾಡೋಕೆ ವಿಶೇಷವಾದ ಕಾರಣ ಏನಾದ್ರೂ ಇದೆಯಾ? ಹೌದು, ಖಂಡಿತ ಇದಕ್ಕೊಂದು ವಿಶೇಷ ಕಾರಣ ಇದೆ. ಇದು ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ದಿನ. ಅವರ ಹೆಸರಿನಲ್ಲೇ ರೈತರ ದಿನವನ್ನ ಆಚರಿಸಲಾಗ್ತಿದೆ. ಅವರ ನೆನಪಿನ ಕಿಸಾನ್ ದಿವಸಕ್ಕಾಗಿ ಅವರು ರೈತ ಸಮುದಾಯದ ಹಿತಾಸಕ್ತಿಗೆ ನೀಡಿದ ಕೊಡುಗೆಗಳಾದ್ರೂ ಏನು ಗೌರಿ ಮೇಡಮ್? ಮಾನ್ಯ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸರ್ಕಾರದ ಗೃಹ ಸಚಿವ, ಹಣಕಾಸು ಸಚಿವರಾಗಿ ಕೆಲಸ ಮಾಡಿದವರು. ಹೌದು, ಆ ಕಾಲದಲ್ಲಿ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ನಮ್ಮ ದೇಶದ ಉಪ ಪ್ರಧಾನಿ ಆಗಿ ಅಷ್ಟೇ ಯಾಕೆ, 1979 to 1980 ಬಹಳ ಕಡಿಮೆ ಅವಧಿಗೆ ದೇಶದ ಪ್ರಧಾನಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಸ್ವತಃ ಅವರು ಕೂಡ ರೈತರೇ ಆಗಿದ್ರು, ಹೀಗಾಗಿ ರೈತರ ಏಳಿಗೆಯ ಕನಸು ಅವರಲ್ಲಿತ್ತು ಅನ್ನೋದನ್ನ ನಾನು ಕೂಡ ಕೇಳಿದ್ದೆ. ರೈತರ ಸಾಲ ಮನ್ನಾ ಖಾಸಗಿ ಲೇವಾದೇವಿಗಾರರ ಕಪಿಮುಷ್ಟಿಯಿಂದ ರೈತರ ಬಿಡುಗಡೆ, ಇಂಥ ಕೆಲವೊಂದು ಕ್ರಾಂತಿಕಾರಿ ಆಲೋಚನೆ ಕಾರ್ಯಕ್ರಮಗಳ ಕಾರಣಕರ್ತರು. ಮೊನ್ನೆ ನಾನೊಂದು ಲೇಖನ ಓದಿದೆ, ಅದರಲ್ಲಿ ತುಂಬಾ ಸ್ವಾರಸ್ಯಕರವಾದ ಸಂಗತಿಯೊಂದಿತ್ತು. 1979 ಉತ್ತರ ಪ್ರದೇಶದ ಪೊಲೀಸ್ ಠಾಣೆಗೆ ಬಡ ರೈತನೊಬ್ಬ ತನ್ನ ಕಳುವಾದ ಎತ್ತುಗಳ ಬಗ್ಗೆ ದೂರು ನೀಡಲು ಬಂದಿದ್ರು. ಅವರ ಜೊತೆಗೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡ ಪೊಲೀಸರಿಗೆ ಕೊನೆಗೆ ಗೊತ್ತಾಯ್ತು ಅವರು ಈ ದೇಶದ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಎಂದು. ಹಿಂದಿನ ಕಾಲದಲ್ಲಿ ಸಾಮಾನ್ಯ ಜನಗಳ ಸಮಸ್ಯೆಗಳನ್ನು ತಿಳ್ಕೊಳ್ಳೋಕೆ ರಾಜರು ಮಾರುವೇಷದಿಂದ ದೇಶ ಸಂಚಾರ ಮಾಡ್ತಾ ಇದ್ರಲ್ಲ, ಆ ತರದ ಘಟನೆ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ನಡೆದದ್ದು ಇದೇ ಮೊದಲು ಇದೇ ಕೊನೆ ಅಂತ ಕಾಣುತ್ತೆ. ಸಣ್ಣದೊಂದು ಲೆಕ್ಕಕ್ಕಿಲ್ಲದ ಅಧಿಕಾರ ಸಿಕ್ಕಿದ್ರೆ ಸಾಕು, ಸಾಕ್ಷಾತ್ ಇಡೀ ಭೂಮಂಡಲದ ಸಾಮ್ರಾಟದ ರೀತಿಯಲ್ಲಿ ಮೆರೆಯುವ ಕೆಲವು ಜನ ಇಂಥದ್ದರಿಂದ ಪಾಠ ಕಲಿಬೇಕು. ಕೆಲವು ಜನ ದೊಡ್ಡವರು ಅನಿಸ್ಕೊಂಡವರು ಸಾರ್ವಜನಿಕವಾಗಿ ನಡೆದುಕೊಳ್ಳುವ ರೀತಿ, ಅವರ ವರ್ತನೆ ಅಂತೂ ಅಸಹ್ಯನೇ ಹುಟ್ಟಿಸಿರುತ್ತೆ. ಹೆಸರಿಗೆ ದೊಡ್ಡವರಾದ್ರೆ ಮಾತಿನಲ್ಲಿ ದೊಡ್ಡ ದೊಡ್ಡ ಅಣಿಮುತ್ತುಗಳನ್ನ ಉದುರಿಸಿದ್ರೆ ಸಾಲದು, ನಡವಳಿಕೆಯಲ್ಲಿ ದೊಡ್ಡತನ ಇರಬೇಕು ಶಿವಣ್ಣ. ಆ ದಿನಾಚರಣೆ ಈ ದಿನಾಚರಣೆ ಅಂತ ಅದ್ದೂರಿಯ ಸಮಾರಂಭ, ಕನಸು ಬಿತ್ತುವ ಭಾಷಣಗಳು, ಕಣ್ಣು ಕೋರೈಸುವ ವೈಭವ, ಇವನ್ನೆಲ್ಲ ದಿವಸ ನೋಡ್ತಾನೆ ಇರ್ತೀವಿ. ದೊಡ್ಡ ಸ್ಥಾನದಲ್ಲಿರುವವರ ಮನೆಯ ನಾಯಿ ಬೊಗಳಿದಿರೂ ವಾರಗಟ್ಟಲೆ ಅದನ್ನೇ ಮಾತಾಡುವ ಜನ, ರೈತರ ದಿವಸದ ಬಗ್ಗೆ ನಾಮಕಾವಸ್ಥೆಗೆ ಏನೂ ಹೇಳಿ ತಿಪ್ಪೆ ಸಾರಿಸ್ತಾರೆ. ಸಮಾಜ ವಿಭಜಕರ ಅಗುರವಾದ ಹೇಳಿಕೆಗಳನ್ನ ವೈಭವೀಕರಿಸಿ ಜನಗಳ ದಿಕ್ಕು ತಪ್ಪಿಸುವ ಸೋಗಲಾಡಿಗಳು ಇಂಥ ಜೀವಪರ ವಿಷಯಗಳಲ್ಲಿ ಪ್ರಜ್ಞಾಪೂರ್ವಕವಾದ ಮೌನ ವಹಿಸ್ತಾರೆ. ರೈತರಿಗೆ ತಾವು ಹಾಕಿದ ಬೆಳೆ ಕೈಗೆ ಸಿಕ್ತು, ಅಕಸ್ಮಾತ್ ಸಿಕ್ಕಿದ್ರೂ ಕೂಡ ಅದಕ್ಕೆ ನ್ಯಾಯಯೋಚಿತವಾದ ಬೆಲೆ ಸಿಕ್ತ ಅನ್ನೋದು ದಿನನಿತ್ಯದ ಆಚರಣೆಯಾಗಿದೆ. ನಿನ್ನೆ ಮೊನ್ನೆ ಕೈಯಲ್ಲಿ ಮೂರು ಕಾಸಿಲ್ದೆ ಅವರಿವ್ರ ಹತ್ರ ಕಾಡಿ ಬೇಡಿ ತಿಂತ ಇದ್ದವರು ಯಾರ್ಯಾರ್ದೋ ಬಾಲ ಹಿಡಿದು ಕಾಲ್ ನೆಕ್ಕಿ ಏನೇನೋ ದಂಧೆ ಮಾಡಿ ಕಾರು ಬಂಗಾರ ಅಪಾರ್ಟ್ಮೆಂಟ್ ಅಂತ ಮೆರೆದು ಹೋಗ್ತಾ ಇದ್ದಾರೆ. ಅನಾದಿ ಕಾಲದಿಂದ ಬೆವರು ಸುರಿಸಿ ದುಡಿದು ರೈತರ ಕುಟುಂಬ ಅನ್ನ ಬೆಳೆದು ಉಪವಾಸ ಮಾಡಿದೆ, ರೇಷ್ಮೆ ಬೆಳೆದು ಹೊರುಕಲು ಬಟ್ಟೆಯಲ್ಲಿ ಕಾಲ ಕಳಿತಿದೆ. ಛೀ, ಇದು ನಾಗರಿಕ ಸಮಾಜಕ್ಕೆ ಮರ್ಯಾದೆ ತರುವ ಬೆಳವಣಿಗೆ ಅಲ್ಲ. ಅವರು ಬೆಳೆದ ಅನ್ನ ತಿಂದು ಅವರಿಗೆ ದ್ರೋಹ ಮಾಡೋರು ಇದ್ರ ಬಗ್ಗೆ ಕಿಂಚತ್ತಾದರೂ ಯೋಚಿಸಬೇಕು ಮೇಡಮ್. ಹೌದು, ಕೃಷಿಯಲ್ಲಿ ಯಾವುದೇ ಭವಿಷ್ಯ ಇಲ್ಲ ಅಂತ ಹೇಳಿ ರೈತರ ಮಕ್ಕಳು ಅವರಿವರ ಚಾಕರಿ ಮಾಡೋಕೆ ಪಟ್ಟಣ ಸೇರ್ತಾ ಇದ್ದಾರೆ. ಈಗಲೇ ಹಳ್ಳಿಗಳು ಹಾಳು ಬಿದ್ದು ಹೋಗಿವೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತೊಮ್ಮೆ ಬೇರೆ ದೇಶಗಳ ಮುಂದೆ ಭಿಕ್ಷಾ ಪಾತ್ರೆ ಇಟ್ಕೊಂಡು ನಿಂತ್ಕೋಬೇಕಾಗತ್ತೆ. ಈ ನೆವದಲ್ಲಿ ಬೃಹತ್ತಾದ ಗುತ್ತಿಗೆ ಕೃಷಿ ಬಂದ್ರೆ ಮುಗೀತು, ಅಲ್ಲಿಗೆ ಮತ್ತೊಂದು ಇಡೀ ದೇಶ ಬೇರೊಬ್ಬರ ಗುಲಾಮಗಿರಿಗೆ ಒಳಗಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಿಂದೆ ನಮ್ಮ ಆಂತರಿಕ ಕಚ್ಚಾಟದಿಂದ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ವಿ, ಈಗ ದುಡಿಯೋ ವರ್ಗದ ನಿರ್ಲಕ್ಷ್ಯದಿಂದ ಸ್ವಾತಂತ್ರ್ಯ ಹೋದ್ರೂ ಹೋಗ್ಬಹುದು. ವಿವೇಚನಾ ರಹಿತ ವ್ಯವಸಾಯದಿಂದ ಮಣ್ಣು ದಿನೇ ದಿನೇ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ ಇದೆ. ರಾಸಾಯನಿಕ ಕೃಷಿಯನ್ನ ಮಿತಿಗೊಳಿಸುವ ಮತ್ತಷ್ಟು ಉಪಕ್ರಮಗಳು ಅಗತ್ಯವಾಗಿ ಬೇಕು. ಮೊದಲೆಲ್ಲ ರೈತರಿಗೆ ಬಂಗಾರದ ಮೇಲಿನ ಸಾಲಕ್ಕೆ ಪಹಣಿ ಲಗತ್ತಿಸಿದರೆ ಅತ್ಯಂತ ಕಡಿಮೆ ದರದ ಬಡ್ಡಿಗೆ ಸಾಲ ಸಿಕ್ತಿತ್ತು. ಬರ್ತಾ ಬರ್ತಾ ಬಡ್ಡಿಯ ಭಾರ ವಿಪರೀತ ಹೆಚ್ಚಳವಾಗಿದೆ. ಅಷ್ಟೇ ಅಲ್ಲ ಮೇಡಮ್, ಸಾಲದ ನೀತಿ ಮತ್ತಷ್ಟು ಸರಳವಾಗಬೇಕು. ಕೆಲವೊಮ್ಮೆ ಕೆಲವು ಬ್ಯಾಂಕ್ಗಳಲ್ಲಿ ರೈತರನ್ನು ಒಂದು ರೀತಿಯ ಭಿಕ್ಷುಕರ ರೀತಿಯಲ್ಲಿ ನಡೆಸಿಕೊಳ್ಳುವುದು ಉಂಟು. ಇಂಥ ನಡವಳಿಕೆಗಳು ತಪ್ಪಬೇಕು. ರೈತರ ಸಾಲ ಮನ್ನಕ್ಕಿಂತಲೂ ಹೆಚ್ಚಾಗಿ ಕೊರತೆ ಇಲ್ಲದ ವಿದ್ಯುತ್ ಕೇಳ್ತಾ ಇದ್ದಾರೆ. ಸಬ್ಸಿಡಿ ನೀತಿಯಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಬೇಕು ಅಂತ ಅನ್ಸುತ್ತೆ. ರೈತರಿಗೆ ತನ್ನ ಬಗ್ಗೆ ತನಗೆ ಕನಿಕರ ಹುಟ್ಟುವ ದೈನೇಸಿ ಸ್ಥಿತಿಗೆ ಅವಕಾಶ ಮಾಡಿಕೊಟ್ರೆ ಅವರ ಪ್ರತಿಫಲವನ್ನ ಎಲ್ಲರೂ ಉಣಲೇಬೇಕಾಗುತ್ತದೆ. ಸಾವಿರ ಐಟಿ ಬಿಟಿಗಳು ಕೊಡುವ ಉದ್ಯೋಗಕ್ಕಿಂತ ಸಾವಿರ ಪಟ್ಟು ಹೆಚ್ಚಿನ ಉದ್ಯೋಗ ಕೃಷಿ ಕ್ಷೇತ್ರದಲ್ಲೂ ಸಾಧ್ಯವಿದೆ ಮೇಡಮ್. ಇಂತಹ ಪ್ರಮುಖವಾದ ಉದ್ಯೋಗ ಸೃಷ್ಟಿಯ ಕ್ಷೇತ್ರದ ಕಡೆಗಣನೆಯಿಂದ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿದೆ. ಇನ್ನು ಕೃತಕ ಬುದ್ಧಿಮತ್ತೆಯಿಂದ ಔದ್ಯೋಗಿಕ ಸ್ಥಿತಿ ಏನಾಗುತ್ತೋ ಅಂತ ಇನ್ನಷ್ಟೇ ತಿಳಿಬೇಕಾಗಿದೆ. ಯಾವ ಎಐ ಬಂದರೂ ಆಹಾರ ಬೆಳೆದು ಕೊಡೋಕೆ ಮಾತ್ರ ರೈತ ಬೇಕೇ ಬೇಕು. ಕೃಷಿಯಲ್ಲೂ ಕೂಡ ಹಣ ಇದೆ ಅನ್ನೋ ನಂಬಿಕೆ ಬರಬೇಕು. ಅದಕ್ಕಾಗಿ ಸಂಬಂಧಪಟ್ಟವರು ಸಾಧ್ಯತೆಗಳ ಅಧ್ಯಯನ ಮಾಡಿ ಕ್ರಮ ಕೈಗೊಳ್ಬೇಕು ಅಷ್ಟೇ. ಯಾವುದಾದರೂ ಒಂದು ಬೆಳೆ ಮೂರು ಕಾಸು ಜಾಸ್ತಿ ಆದ್ರೆ ಅದನ್ನೇ ಎಳೆದು ಎಳೆದು ಏನೋ ದೊಡ್ಡ ಪ್ರಾಕೃತಿಕ ವಿಕೋಪ ಆಗಿದೆ ಅನ್ನೋ ರೀತಿಯಲ್ಲಿ ಬೊಬ್ಬೆ ಒಡೆಯೋದು ರೈತರಿಗೆ ಮಾಡುವ ದ್ರೋಹ ಅನ್ನೋ ಅರಿವು ಎಲ್ಲರಲ್ಲೂ ಮೂಡಬೇಕು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ಕೆ ಯಾರೂ ತಯಾರಿಲ್ಲ ಎನ್ನುವ ಸಂಗತಿ ಮುಂದೊಂದು ದಿನ ಕೃಷಿ ಕ್ಷೇತ್ರದ ಸಂಪೂರ್ಣವಾದಂತ ವಿನಾಶಕ್ಕೆ ಕಾರಣ ಆದರೂ ಆಗಬಹುದು. ರೈತರು ಕೂಡ ಜಾತಿ ಧರ್ಮ ಮೇಲು ಕೀಳು ಬಿಟ್ಟು ತಾವೆಲ್ಲರೂ ಒಂದು ಎನ್ನುವ ಮನೋಭಾವ ಬೆಳೆಸಿಕೊಳ್ಬೇಕು. ನಮ್ಮ ರೈತರು ಸರ್ಕಾರಗಳ ಅನೇಕ ರೈತ ಪರ ಯೋಜನೆಗಳ ಲಾಭ ಪಡೆದು ಪ್ರಾಮಾಣಿಕವಾಗಿ ದುಡಿಮೆ ಮಾಡಬೇಕು. ಒಂದು ಕುರಿ ಹಳ್ಳಕ್ ಬಿದ್ರೆ ಎಲ್ಲ ಕುರಿಗಳು ಬೀಳ್ತವೆ ಅಂತ ಯಾರಾದ್ರೂ ಒಬ್ರು ಒಂದೇ ಬೆಳೆ ಬೆಳೆದ್ರೆ ಎಲ್ಲರೂ ಅದನ್ನೇ ಬೆಳೆಯುವ ಪರಿಪಾಟು ಬಿಡಬೇಕು ಕಣಪ್ಪ. ಅದು ನಿಜ. ಪರ್ಯಾಯ ಕೃಷಿಗಳತ್ತ ರೈತರು ತಮ್ಮ ಚಿತ್ತ ಹರಿಸಬೇಕು. ಯಾವ್ಯಾವುದೋ ವಲಸು ಕಾರಣಗಳು ಅಯೋಗ್ಯರು ತೋರಿಸುವ ಏಸಿಗೆಗೆ ಆಸೆ ಪಟ್ಟು ಅಂಥವರನ್ನ ಬೆಂಬಲಿಸುವ ದಡ್ಡತನಕ್ಕೆ ಅವಕಾಶ ಮಾಡಿಕೊಡಬಾರದು. ಇನ್ನೊಬ್ಬರ ಮುಂದೆ ಅಲ್ಲುಗಿಂಜುವ ಬದಲಾಗಿ ಸ್ವಾಭಿಮಾನದ ಬದುಕನ್ನ ಬದುಕಿ ತೋರಿಸಬೇಕು. ನಮ್ಮ ಹಳ್ಳಿಗರು ರೈತರ ಮಕ್ಕಳು ಜಾಹೀರಾತುಗಳಿಗೆ ಮರುಳಾಗಿ ದುರಭ್ಯಾಸಗಳ ದಾಸರಾಗಬಾರ್ದು. ಸಾವಿರ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹೇಸಿಗೆ ಹಣ ಕೂಡಿಟ್ಟವರಿಗೂ ಕೂಡ ಅನ್ನ ಕೊಡೋಕೆ ರೈತರೇ ಬೇಕು. ಎಲ್ಲೆಲ್ಲೋ ದುರ್ಮಾರ್ಗದಲ್ಲಿ ಲೂಟಿ ಮಾಡಿ ಜನಸಾಮಾನ್ಯರಿಗೆ ಅನ್ಯಾಯ ಮಾಡೋದು ನಿಲ್ಲಬೇಕು. ರೈತರ ದಿವಸದ ಶುಭಾಶಯಗಳು ಅಂತ ಪೋಸ್ಟ್ ಹಾಕಿ ಜಾಹೀರಾತು ಕೊಟ್ರೆ ನಮ್ಮ ಕರ್ತವ್ಯ ಮುಗಿಯಲ್ಲ. ರೋಮ್ ನಗರ ಹತ್ತಿ ಉರಿತಾ ಇರಬೇಕಾದ್ರೆ ನೀರೋ ಅನ್ನ ರಾಜ ಪಿಟೀಲ್ ಬಾರಿಸ್ತಾ ಇದ್ರಂತೆ. ಈ ರೀತಿಯಲ್ಲಿ ನಾವು ಕೂಡ ನಮ್ಮ ಸೂಕ್ಷ್ಮತೆಯನ್ನ ಕಳ್ಕೊಂಡು ವರ್ತಿಸಬಾರ್ದು. ರೈತರ ದಿವಸದ ಸಂದರ್ಭದಲ್ಲಿ ನಾವೆಲ್ಲ ಒಳ್ಳೆಯ ನಿರ್ಧಾರಕ್ಕೆ ಬರಬೇಕು. ರೈತರ ಉತ್ಪನ್ನಕ್ಕೆ ಒಳ್ಳೆ ಬೆಲೆ ಸಿಕ್ಕೋ ಹಾಗೆ ನೋಡ್ಕೋಬೇಕು. ಯಾರ ಬಳಿಗಾದರೂ ರೈತರು ತಮ್ಮ ಕೆಲಸ ಕಾರ್ಯಕ್ಕೆ ಬಂದಾಗ ಅವರಿಗೆ ಗೌರವ ಕೊಡೋದನ್ನ ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ರೈತರನ್ನ ಯಾವ್ಯಾವುದೋ ಹೆಸರಲ್ಲಿ ಒಡೆದು ಛಿದ್ರ ಮಾಡೋದು ನಿಲ್ಲಿಸಬೇಕು. ರೈತರಿಗೆ ಯಾರ ಭಿಕ್ಷೆಯೂ ಬೇಕಾಗಿಲ್ಲ. ಸ್ವಾಭಿಮಾನದ ಬದುಕು ಬೇಕು ಅನ್ನೋ ಅರಿವು ನಮ್ಮಲ್ಲಿ ಮೂಡಬೇಕು. ಹಸಿವು, ಬಡತನ, ನೋವು, ಹತಾಶೆಗಳು ಹೊಟ್ಟೆಯಲ್ಲಿರುವವರಿಗೂ ಪರವಾಗಿಲ್ಲ. ಆದ್ರೆ ಅದು ಮನಸ್ಸು ಮತ್ತು ಮೆದುಳಿಗೆ ಬಂದ್ಬಿಟ್ರೆ ತುಂಬಾ ಕಷ್ಟ ಅನ್ನೋದು ಇತಿಹಾಸದಲ್ಲಿ ಸಾಕಷ್ಟು ಸಾರಿ ಸಾಬೀತಾಗಿದೆ. ಓಹ್, ಹಾಗೆಲ್ಲ ಆಗೋದು ಬೇಡ ಬಿಡಿ. ಹಾಗಾದ್ರೆ ಆ ರೀತಿ ಆಗದೆ ಇರೋ ತರ ನಾವು ನೀವೆಲ್ಲ ನೋಡ್ಕೋಬೇಕು. ಇದುವರೆಗೂ ರೈತರ ದಿವಸ ಇನ್ನಾದರೂ ಅರ್ಥಪೂರ್ಣವಾಗಲಿ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,200 ರೂಪಾಯಿಯಿಂದ ಗರಿಷ್ಠ 6,898 ರೂಪಾಯಿಗಳು. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 52,559 ರೂಪಾಯಿಯಿಂದ ಗರಿಷ್ಠ 52,989 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 37,629 ರೂಪಾಯಿಯಿಂದ ಗರಿಷ್ಠ 38,079 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ ಕನಿಷ್ಠ 32,109 ರೂಪಾಯಿಯಿಂದ ಗರಿಷ್ಠ 32,510 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 52,039 ರೂಪಾಯಿಯಿಂದ ಗರಿಷ್ಠ 52,469 ರೂಪಾಯಿಗಳು. ಅವರೆ ಕ್ವಿಂಟಾಲ್ಗೆ ಕನಿಷ್ಠ 3,869 ರೂಪಾಯಿಯಿಂದ ಗರಿಷ್ಠ 5,699 ರೂಪಾಯಿಗಳು. ಸಜ್ಜೆ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,109 ರೂಪಾಯಿಯಿಂದ ಗರಿಷ್ಠ 2,109 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4,509 ರೂಪಾಯಿಯಿಂದ ಗರಿಷ್ಠ 5,619 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 3,862 ರೂಪಾಯಿಯಿಂದ ಗರಿಷ್ಠ 2,875 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 2,850 ರೂಪಾಯಿಯಿಂದ ಗರಿಷ್ಠ 3,972 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,980 ರೂಪಾಯಿಗಳು. ಮೆಕ್ಕೆಜೋಳ ಜೋಳದರಳು ಕ್ವಿಂಟಾಲ್ಗೆ ಕನಿಷ್ಠ 1,980 ರೂಪಾಯಿಯಿಂದ ಗರಿಷ್ಠ 3,180 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 4,789 ರೂಪಾಯಿಂದ ಗರಿಷ್ಠ 5,523 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 3,009 ರೂಪಾಯಿಂದ ಗರಿಷ್ಠ 7,199 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ನೆಡಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 4,911 ರೂಪಾಯಿಂದ ಗರಿಷ್ಠ 8,689 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,913 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದ್ರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ಕರ್ನಾಟಕದ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಅತ್ಯಂತ ಗಮನಾರ್ಹವಾಗಿ ಇಳಿಕೆ. ಕನಿಷ್ಠ 4.1 ಡಿಗ್ರಿ ಸೆಲ್ಸಿಯಸ್ ಅಥವಾ ಕಡಿಮೆ. ಗಮನಾರ್ಹವಾಗಿ 2.1 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ. ಕರಾವಳಿ ಕರ್ನಾಟಕದ ಮೇಲೆ ಕರ್ನಾಟಕದ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಕರ್ನಾಟಕದ ಉತ್ತರ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಅತ್ಯಂತ ಗಮನಾರ್ಹವಾಗಿ ಏರಿಕೆ ಅಥವಾ ಕಡಿಮೆ. ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಳ. ಸಾಮಾನ್ಯ ಕರಾವಳಿ ಕರ್ನಾಟಕದ ಹಲವು ಸ್ಥಳಗಳಲ್ಲಿ, ಕರ್ನಾಟಕದ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯ, ಕರ್ನಾಟಕದ ಉತ್ತರ ಒಳನಾಡಿನ ಹಲವು ಸ್ಥಳಗಳಲ್ಲಿ, ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಕಡಿಮೆ. ಬಹುತೇಕ ಮಳೆಯಾಗುವ ಸಾಧ್ಯತೆ ಇದೆ. ಹಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಣಹವೆ ಮುಂದುವರಿಯುತ್ತದೆ. ಕರ್ನಾಟಕ ರಾಜ್ಯದ ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 20/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 22/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 23/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 24/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 25/1/2026 ವರದಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು. ದಿನಾಂಕ 19/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 20/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 22/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 23/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 24/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 25/1/2026 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡು. ದಿನಾಂಕ 19/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 21/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರುವ ಸಾಧ್ಯತೆ ಇದೆ. ದಿನಾಂಕ 22/1/2026 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರುವ ಸಾಧ್ಯತೆ ಇದೆ.

ಕಾತಿ ಚೌಡವ್ವ ಮಂಡಲ್ಲಿ ಓದರೀರಿ ಮಾಯ್ ಕಾತಿ ಚೌಡವ್ವ ಮಂಡಲ್ಲಿ ಓದರೀರಿ ಮದ್ದೂರಿಂದ ಆಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದ ಆಚೆ ಮಳವಳ್ಳಿ ಅಲ್ಲೆ ಒದುವರು ಬಾಳೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೆ ಒದುವರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವ್ವನ ಪೂಜೆಗೆ ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಗೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಗೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ